ಇದು ಕಲಬುರಗಿಯ ಬಾನುಲಿ ಕೇಂದ್ರ. ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಏನದಂತ ನೋಡೋಣ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾದ ಈರಣ್ಣಹಳ್ಳಿ ಅವರೊಂದಿಗೆ ಬಾಳೆ ಬೇಸಾಯ ಕುರಿತು ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ರುಳಿ. ಆನಂತರ ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳ್ತೀರಿ. ಈಗ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರುತ್ತದೆ. ನನ್ನ ಹೆಸರು ಬಸ್ಲಿಂಗಪ್ಪ ಅಂತೇಳಿ ಮೇಡಮ್. ತಾಲೂಕು ಕೊಡಿಗೇರ, ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಸವನ ಬಾಗೇವಾಡಿ ತಾಲೂಕ್ ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಈರಣ್ಣಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಕಳೆದ ಸುಮಾರು 14 ವರ್ಷಗಳಿಂದ ಅವರು ಬಾಳೆಹಣ್ಣಿನ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಕೂಡ ಕಂಡಿದ್ದಾರೆ. ಯಾವ ರೀತಿ ಅವರು ಬಾಳೆ ಬೇಸಾಯವನ್ನ ಮಾಡ್ತಾ ಇದ್ದಾರೆ, ಯಾಕೆ ಅದನ್ನೇ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಅವರಿಗೆ ಸಿಕ್ತು, ಈ ಎಲ್ಲ ವಿಚಾರಗಳನ್ನ ನಾವು ಮಾಡಿಕೊಳ್ಳೋಣ. ವಿಶೇಷವಾಗಿ ಅವರು ಬಾಳೆಹಣ್ಣನ್ನ ರಫ್ತು ಕೂಡ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಮಾರ್ಕೆಟಿಂಗ್ ಬಗ್ಗೆ ಅನುಭವಗಳನ್ನ ಕೂಡ ಅವರು ಇವತ್ತ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈರಣ್ಣಹಳ್ಳಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಾಳೆ ಬೇಸಾಯ ಮಾಡಬೇಕು ಅಂತ ಹೇಳಿ ಯಾಕೆ ನಿಮಗೆ ಪ್ರೇರಣೆ ಆಯ್ತು? ಬಾಳೆ ಬೇಸಾಯ ಮಾಡ್ಬೇಕಂತಂದ್ರೆ ನಮ್ದು ಎಕ್ಸಾಮ್ ಸಾಲ ಮಾಡಿತಾನ ರೀ. ಸಾಲಿ ಕಲಿತಿದ್ದೆ, ಸಾಲಿ ಕಲಿತು ಏನ್ ಮುಂದೆ ಆಗ್ಬೇಕು ಅನ್ಕೊಂಡ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಿ. ಅಷ್ಟೊತ್ತನಕ ಒಣ ಬೇಸಾಯ ಇದ್ದು ರೀ. ನಾನು ಹಿಂಗ ಅಚಾನಕ್ ಒಂದ್ 2 ಬೋರ್ ಹಾಕ್ಸಿನ್ರಿ. ಅವು ಒಳ್ಳೆ ನೀರಾದ್ವು ರೀ. ನೀರಾದ ಕೂಡಲೇನ ಒಂದ್ ತಡವಲ್ಗ ಅಂತ ಹೇಳಿ ಇಂಡಿಯ ಅವ್ರದ್ದು ಒಂದು ದೊಡ್ಡ ಪಡ ಐತ್ರಿ. ನಮ್ಮಲ್ಲಿ ರೂಢಿಗೆ ಅವ್ರು ಹೇಳಿದ್ರಿ, ಬಾಳಿ ಚಲೋ ಬೆಳೀತಾರ, ಬಾಳಿದಿಂತ ಒಳ್ಳೆ ಇದು ಅನಿಸ್ತತಿ. ಬಾಳಿ ಹೆಂಗಪ್ಪ ಅಂದ್ರ ಕುರ್ಸೆ ಮೇಲೆ ಕೂತು ಒಬ್ಬ ಆಫೀಸರ್ ಆರಾಮವಾಗಿ ಜೀವನ ಹೆಂಗ್ ಕಳಿಬಹುದು, ಹಂಗ ರೈತ ಒಬ್ಬ ಬಾಳೆ ಹಚ್ಕೊಂಡ್ ಕೆಸಿಂದ ಒಬ್ಬ ಆಫೀಸರ್ಲೇ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತೇಳಿ ನನಗ ಒಬ್ಬ ಇಂಡಿಯಾ ಅವ್ರ ತಡಬಲಗದೊಳಗ ಶ್ರೀಮಂತ ಇಂಡಿಯಾ ಅಂತ ಹೇಳಿ ನನಗೊಂದ್ ಸ್ವಲ್ಪ ಅವರ ಮನವರಿಕೆ ಮಾಡಿದ್ರಿ. ನಮ್ ತೋಟ ನೋಡಕ್ ಬರಿ ಒಂದ್ಸಲ ಬಾಳ ಚಲೋ ಐತಿ ಅತಂದ್ರಿ, ತೋಟ ನೋಡ್ಲಕ್ ಹೋದೆ ರೀ, ಒಳ್ಳೆ ಅನಿಸ್ತ್ರಿ, ಜಬರ್ದಸ್ತ್ ಅನಿಸ್ತು. ನಾನು ಬಾಳಿಗೆ ಬರ್ಬೇಕನಿಸ್ತು. ಬಾಳಿಗೆ ಬರ್ಬೇಕಂದ ಕೂಡಲೇನು ಬಂದ್ಗಳ ಒಂದ್ ಎರಡು ಬೋರ್ ಹಾಕ್ಸ, ಒಳ್ಳೆ ನೀರಾದು, ನೀರಾದ ಕೂಡಲೇ ಬಾಳೆ ಹೆಚ್ಚಿನ ಸರ, ಬಾಳೆ ಹೆಚ್ಚಿದ್ರ ನನ್ನ ಒಳ್ಳೆ ಪೀಕ್. ನಮ್ ಮನೆತನದೊಳಗನ ಲಕ್ಷನು ಅಂತದ್ದನ್ನ ಬಂದ್ ಕಂಡ್ಕೊಂಡಿದ್ದಿಲ್ಲ, ನಾವು ಲಕ್ಷ ರೂಪಾಯಿ ಅನ್ನೋದ ಕಂಡಿದ್ದಿಲ್ಲ. ನಾನು ಫಸ್ಟ್ ಗೆ 4,000 ಬಡ್ಡಿ ಮಾಡಿನಿ, 20.9 ಲಕ್ಷ ರೂಪಾಯಿ ನಾನು ಒಮ್ಮೆಗಲೇ ಗುತ್ತಿಗೆನ ಕೊಟ್ಟಿನಿ. ನನಗೆ ಹೇಳತೀರದಷ್ಟು ಸಂತೋಷ ಆಗಲ್ಲ. ಆತ ನಂತರ ನಾ ಹಂಗ ಇನ್ವೆಸ್ಟ್ ಮಾಡ್ಕೋತ ಹೋಗ್ತಾ ಒಂದ್ 8 ಬೋರ್ ಹಾಕಿನಿ, ಸಾಕಷ್ಟು ನೀರಾವರಿ ಆಯ್ತು. ಆಮೇಲೆ ನಾನು ಮೂಲ ನನ್ನ ಬಾಳೆನ ನನ್ನ ಮೂಲ ಬೆಳೆನ ಅಂತ ಹೇಳಿಸಿಂದ ಬಾಳೆನ ಮಾಡ್ಕೋತ ಹೊಂಟೇನಿ. ಅದ್ರೊಳಗ ನನಗೆ ಇತಿಮಿತಿ ಇಲ್ಲಾರದಷ್ಟ ಇನ್ಕಮ್ ಬಂದೈತಿ, ಬರ್ಲಾಕು ಹತ್ತೈತಿ. ಆದ್ರೆ ಈ 2 ವರ್ಷದಿಂದ ಕೊರೋನಾದಿಂತ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಗಿ, ಆದ್ರೂ ಈ ವರ್ಷ ಚೆನ್ನಾಗೈತಿ. ಮತ್ತಿನ್ನ ಅದನ್ನ ಹೆಂಗ್ ಹಚ್ಚೋದು, ಯಾವ ತಿಂಗಳೊಳಗೆ ಹಚ್ಚೋದಪ್ಪ ಅಂತಂದ್ರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಚ್ಚಿದ್ರ 90% ನೀವು ಔಷಧ ಅತಿ ಕಡಿಮೆ ಖರ್ಚಿನೊಳಗೆ ಬರುವಂತ ಅವಧಿಗಳಿವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಇನ್ನು ಉಳಿದ ತಿಂಗಳೊಳಗೆ ಹಚ್ಚಿದ್ರ ಸ್ವಲ್ಪ ಏಕ್ದಮ್ ಟಿಶ್ಯೂ ಕಲ್ಚರ್ ಆಗಿ ಬಹಳ ಮೆಹನತ್ ಮಾಡ್ಬೇಕಾಗತಿ, ಬರುವಂತ ಇಳುವರಿ ಸಿಗುದಿಲ್ಲ. ಈ ಜೂನ್ ಜುಲೈ ಆಗಸ್ಟ್ ಒಳಗೆ ಹಚ್ಚಿದ್ರ ಮಿನಿಮಮ್ 30-40 ಕಿಲೋ ಎವರೇಜ್ ಸರಾಸರಿ ಒಳಗೆ ಸಿಕ್ಕೇ ಸಿಗ್ತತಿ, ಅತಿ ಕಡಿಮೆ ಖರ್ಚಿನೊಳಗೆ ಆಗ್ತತಿ. ಮೇನ್ ತತಿ ಅಂದ್ರ ಅದೇ. ಮತ್ತಿನ್ನ ಅದನ್ನ ವ್ಯಾಪಾರ ಮಾಡೋದು ಹೆಂಗಪ್ಪ ಅಂತಂದ್ರ, ಲೋಕಲ್ ಅಂತೂ ಇದ್ದೇ ಇರ್ತಾರ, ಲೋಕಲ್ ಇರ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ತಂದ್ರ ನೀವು ಒಂದ್ ಸ್ವಲ್ಪ ನಾನು ಮಾಹಿತಿ ತಗೊಂಡ್ರ, ಎಕ್ಸ್ಪೋರ್ಟ್ದವ್ರಾಗ್ಲಿ ದಿಲ್ಲಿ ಕಟಿಂಗ್ದವ್ರಾಗ್ಲಿ ನನಗ್ ಬಹಳ ಸಮೀಪದಾರ ಅನ್ನೋದಕ್ಕಿಂತಲೂ ಇವ್ರೊಬ್ರು ರೈತರು ಬಾಳೆ ಅತಿ ಹೆಚ್ಚು ಬೆಳೀತಾರ, ಇವ್ರ ಎಲ್ಲಾರು ರೈತರು ಇವ್ರಲ್ಲಿ ಬರ್ತಾರ, ಇವ್ರನ್ನ ಹಿಡ್ಕೊಂಡ್ರ ಮತ್ತ ನನಗೆ 2-3 ಭಾಷೆನೂ ಬರ್ತಾವ್ರಿ, ಹಿಂದಿ, ಮರಾಠಿ, ಕನ್ನಡ. ಮತ್ತ ಅವ್ರು ನನ್ನ ಹಂತಿಲ್ ಬಂದ ಕೇಸಿಂದ ಇವ್ರು 16 ರೈತರು ಅದಾರ, ಇವ್ರನ್ನ ಹಿಡಿದ್ರ ಎಲ್ಲಾರು ಬಾಳಿ ಕೊಡ್ತಾರ. ಮತ್ತ ಇವ್ರ ಮಾರ್ಗದರ್ಶನದೊಳಗ ಹೆಚ್ಚು ಕಡಿಮೆ 90% ಇವ್ರ ಮಾರ್ಗದರ್ಶನದಾಗ ಬೆಳೀತಾರ ಅಂತ ಹೇಳಿ ನನ್ನ ಕಡೆ ಬಂದ್ರ, ಬಂದ ಕೇಸಿಂದ ಒಂದ್ ರೇಟ್ ನನ್ನ ಅಂತೇಳಿ ಒಂದ್ ರೇಟ್ ನಿಗದಿ ಮಾಡಿ ಅವ್ರು ಇದ್ದ ಬಾಳಿ ತಮಗ್ ಬೇಕಾಗುವಂತ ಕ್ವಾಲಿಟಿಯನ್ನ 90-70% ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ ಇರ್ಬೇಕು ಯಾವುದೇ ಒಂದು ವಸ್ತು, ಅವ್ರಿಗೆ ಅಂತ ಕ್ವಾಲಿಟಿ ಇತ್ತಪ್ಪ ಅಂದ್ರ 70-90% ಒಯ್ದೇ ಒಯ್ತಾರೆ, ಉಳಿದಿದ್ದನ್ನ ಲೋಕಲ್ ಕೊಡಬಹುದು ನಾವು ಅಷ್ಟೇ. ಈಗ ನೀವು ಬಾಳೆ ಬೆಳೆಯೋದಕ್ಕಿಂತ ಮೊದಲು ಈ ಬಗ್ಗೆ ನೀವು ವಿಚಾರ ಮಾಡಿದ್ರಿ, ಎಲ್ಲಿ ನಾವು ಮಾರ್ಕೆಟ್ ಮಾಡಬೇಕು, ಯಾರ ಕಡೆ ಮಾರ್ಕೆಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ವ್ಯವಸ್ಥೆ ಇಟ್ಟುಕೊಂಡೇ ನೀವು ಬಾಳೆ ಬೆಳೆಯುವುದು ಶುರು ಮಾಡಿದ್ರು ಅಥವಾ ಬಾಳೆ ಬೆಳೆದ ನಂತರ ಮಾರ್ಕೆಟ್ ಅನ್ನು ಹುಡುಕಾಡಿದ್ರಿ? ಬಾಳಿ ಒಟ್ಟು ಹಚ್ಚಬೇಕನ್ನೋ ತೀರ್ಮಾನಕ್ಕೆ ಬಂದೇವ್ರಿ, ಅವಾಗ ಸ್ವಲ್ಪ ಬಾಳೆನೂ ಕಡಿಮೆ ಇತ್ರಿ, ಇಲ್ಲಿ ಲೋಕಲ್ ವ್ಯಾಪಾರ ಚಲೋ ಇತ್ರಿ, ಅವಾಗ ಇನ್ನು ಲೋಕಲ್ ಚಲೋ ಇರ್ತಾನ ಹಿಂಗೆ ಎಕ್ಸ್ಪೋರ್ಟ್ದವ್ರು ಬರ್ಲಾತ್ರಿ, ಎಕ್ಸ್ಪೋರ್ಟ್ದವ್ರು ಬರ್ಲಾತ್ಗಣ ಇಲ್ಲಿ ಪುಣಾದಾಗ ಒಬ್ಬ ನಮ್ಮ ದೋಸ್ತ ಇದ್ರಿ, ಅವ್ರಿಗೆ ಫೋನ್ ಮಾಡಿದ ಕೂಡಲೇನ, ಏ ಇಲ್ರಿ ನಾವು ದಿಲ್ಲಿ ಮಾಡ್ತೇವು ಮತ್ತೆ ನಿಮ್ ಬಾಳೆ ಬಾಳ ಬೆಳಿತೀರಿ ಅಂತಂದ್ರೆ, ಹೌದು ಬೆಳಿತೇವು, ಎಷ್ಟು ಟನ್ ಆಗ್ತಾವ ವರ್ಷ? ಒಂದ್ 200-500 ಟನ್ ಅಂತ ಯಾವತ್ತು ಎನಿ ಡೇ ಸಿಗ್ತತಿ ಅಂದ ಕೂಡಲೇ ಅವ್ರು ಬಂದ್ರಿ, ಬಂದ ಕೂಡಲೇನ ಇಲ್ಲ ನಿಮ್ ಮಾಲ್ ಚಲೋ ಐತಿ ನಾವು ದಿಲ್ಲಿ ಕಟಿಂಗ್ ಮಾಡ್ತೇವೆ, ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ ಇಲ್ಲ ಹಳ್ಳಿ ಅವರು ಬಾರಿ ಮಾಲ್ ತೆಗಿತಾರ ತೆಗಿಸಿಂದ ಎಕ್ಸ್ಪೋರ್ಟ್ದವ್ರು ಬಂದ್ರಿ, ಹಿಂಗ್ ಮಾಡ್ತಾನ ಅವ್ರ ಪರಿಚಯ ಆಗಿದ್ರಿ, ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರ ಎಷ್ಟು ನಿಯರ್ ಎಷ್ಟು ಅದಾರ ಅಂದ್ರ ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರ ಬಿಟ್ರ ಬಾಳಿನೂ ನಮಗ ಕ್ವಾಲಿಟಿ ಸಿಗಂಗಿಲ್ಲ, ಇವ್ರ ಕ್ವಾಲಿಟಿನೂ ತೆಗಿತಾರ, ಇನ್ನೂರ ರೈತರಿಗಿನ ಇವ್ರದೇ ಆದಂತ ಒಂದ್ ಮಾರ್ಗದರ್ಶನದೊಳಗೆ ರೈತರು ಎಲ್ಲಾರು ಬೆಳೀತಾರ ಅಂತ ಹೇಳಿ ನಾನು ಏನ ಒಂದ್ ಇದು ಮಾಡ್ತೀನಿ ಅದಕ್ಕೆ ಅವರು ಬದ್ಧದಾರಿ, ನಾವು ಅಷ್ಟ ಅವ್ರ ನಿಯಮದೊಳಗ ದೇಸಾಯಿ ಕಂಪನಿಯವರು ಬಂದ್ ಕೇಸಿನ ಪ್ರೂಫ್ ಕೇರ್ ಮಾಡ್ತಿದ್ರಿ, ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೇ ಒಯ್ತಾರ ಅಂತ ಹೇಳಿ 100-100 ಭರವಸೆ ಕೊಟ್ಟ ಕೇಸಿಂದ ಅವ್ರು ಒದೇ ಒಯ್ತಾರೆ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕೆ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡ್ಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳು ಇರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತದೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ಹೆಂಗ್ ಬೆಳೆಯೋದಕ್ಕೆ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದು ಅನುಸರಿಸಿದ್ರಿ? ಸರ್, ಬ್ಯಾಸಗಿ ಒಳಗ ಏಕ್ದಮ್ ನೆಗಲಿ ಹೊಡೆದು ಬಿಡುದ್ರಿ, ನೆಗಲಿ ಹೊಡೆದಿಟ್ಟು ಅಥವಾ ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಿಟ್ ನೆಲ ಅದು ಇರ್ತಾವ ಅಂತಂದ್ರ ನೆಗಲಿ ಹೊಡೆದು ಒಂದ್ 4-5 ತಿಂಗಳು ಅದನ್ನ ಬಿಸಿಲಿಗೆ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಯಾವುದೇ ಪೀಕ್ ಮಾಡುವಾಗಲಿ ಬಾಳಿ ಮಾಡುವಾಗಲಿ ನೆಲ ಪೂರ್ತಿ ಉದುರು ಉದುರು ಉದುರು ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರ್ಬೇಕು, ಎಲ್ಲಿನೂ ಒಂದ್ ಸ್ವಲ್ಪನೂ ಹಸಿರಬಾರ್ದು, ಹಂಗ ಪೂರಾ ಒಣಗೇಸಾಯ ತರ ಇರ್ಬೇಕು. ಯಾವುದೇ ಪೀಕ್ ಮಾಡುವಾಗ ಮೂಲ ಬಾಳಿ ಮಾಡುವಾಗ ಅಂತೂ ಪೂರಾ ಒಣಾದ ಇರ್ಬೇಕು. ಒಂದ್ 3-4 ತಿಂಗಳು ಬಿಸಿಲು ತಿಂದ ಮೇಲ ಸನಬ್ ಬಿತ್ತೇವ್ರಿ, ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು, ಸನಬ್ ಬಿತ್ತಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ, ಅದನ್ನ ನೆಗಲಿ ಹೊಡೆದು ರೂಟೋವೇಟರ್ ಮಾಡಿ ಮಡಿಕೆ ಹೊಡೆದು ಹೊಳ್ಳಿ ನೆಲ ಕೈಯಾಗ ತಗೊಂಡ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ, ಸಾಲ ಹಿಡ್ದ 6 ಫೂಟಿನ ಸಾಲ ಕೊಡಿತೇವು, 6 ಫೂಟಿನ ಸಾಲ ಕೊಡೋದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದ್ 2-3 ಬಾಳ ಬೀಳುವಂಗ ಒಂದ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ, ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದ್ ಸ್ವಲ್ಪ ರೆಂಟೆ ಹೊಡಿತೇವ್ರಿ, ತಿಪ್ಪಿ ಗೊಬ್ಬರ ನೀರ್ ಬಿಟ್ರ ಮುಂದಕ್ ಹೋಗ್ಲಾರ್ದಂಗ, ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದ ಕೆಸಿಂದ ಅದ್ರ ಮ್ಯಾಲ ನೀರ್ ಬಿಟ್ಟು ಒಂದ್ ಆರ್ದಿಂದ ಸಸಿಯನ್ನ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ, ಜೈನ್ನೇ ತರಿಸಿದ್ದು, ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದ್ 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ. ನಾಟಿ ಹೆಂಗಪ್ಪ ಅಂದ್ರ ಸಾಲ್ದಿಂದ ಸಾಲಿಗೆ 6 ಫೂಟ, ಗಿಡದಿಂದ ಗಿಡಕ್ಕೆ 6 ಫೂಟ. ಆಮೇಲೆ ಸೌಕಾಸನ ಒಂದ್ 15 ದಿನದಾಗ ಕಳೆ ತೆಗಿಸ್ತೇವ್ರಿ. ಕಳೆ ತೆಗಿಸಿದ ಮೇಲೆ ಎರಿಜಲ ಮತ್ ಬಯೋಡೈಜೆಸ್ಟ್ ಎರಡು ಮಿಕ್ಸ್ ಮಾಡ್ಕೇಸಿನ್ ಡ್ರಂಚ್ ಮಾಡ್ತೇವ್ ಒಂದ್ 15-20 ದಿವಸದಾಗ. ಮುಂದ ಒಂದೂವರೆ ತಿಂಗಳಿಗೆ ಡ್ರಂಚ್ ಮಾಡ್ತೇವ್ DAP ಯೂರಿಯಾ ಪೊಟ್ಯಾಶ್. ಇದನ್ನ ಪಂಪಿಲಿನ ಒಂದ್ ಗಿಡಕ್ಕೆ 100 ಗ್ರಾಮ್ ಪ್ರತಿಯೊಂದು ಗಿಡಕ್ಕೂ ಹಾಕೋತ ಹೋಗ್ತೇವ್. ಅಲ್ಲಿಂದ 1.5 ತಿಂಗಳ ನಂತರನ ಡ್ರಿಪ್ ಮಾಡ್ತೇವೆ. ಅಷ್ಟೊತ್ತನ ಹರಿ ನೀರ್ ಮಾಡ್ತಿರ್ತೇವೆ. 1.5 ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಡ್ರಿಪ್ ನಾನು ಏನ್ ಬರ್ತಾವ ವಾಟರ್ ಸೊಲ್ಯೂಬಲ್ ಕ್ರಮೇಣ 8 ದಿವಸಕ್ಕೊಮ್ಮೆ 12-61 ವೈಟ್ ಪೊಟ್ಯಾಶ ಯೂರಿಯಾ ಪ್ರತಿ 8 ದಿವಸಕ್ಕೊಮ್ಮೆ ಪರ್ ಪ್ಲಾಂಟ್ ಅಂದ್ರೆ 1,000 ಗಿಡಕ್ಕೆ 2.5 ಕಿಲೋ 12-61 2.5 ಕಿಲೋ ಪೊಟ್ಯಾಶ 1.5 ಕಿಲೋ ಮ್ಯಾಗ್ನೇಶಿಯಂ ಸಲ್ಫೇಟ್ ಇಷ್ಟ 5 ತಿಂಗಳು ಮಾಡ್ಕೊತ ಹೋಗ್ತೇವ್ರಿ. 5 ತಿಂಗಳಾಗಿಂದ 32-54 ಅಂತೇಳಿ ವಾಟರ್ ಸೊಲ್ಯೂಬಲ್ 52-34 ಅದು ಒಂದ್ರಿ. ಅದ್ರ ಜೋಡಿ 0050 ಅಲ್ಲಿದ ಯೂರಿಯಾ ಇದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೇವ್. 3 ತಿಂಗಳು ಆದ ಕೂಡಲೇನ ಮತ್ತೆ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡ್ತೇವ್ರಿ. ಬೆಡ್ ಮಾಡಿದ ಕೂಡಲೇನ ಯಥಾ ಪ್ರಕಾರ ನೀರು ಹೆಂಗ್ ಕೊಟ್ಕೋತ ಹೋಗ್ತೇವ ಹಂಗ ಗೊಣಿ ಹಾಕಿದ್ಮೇಲೆ ಅಲ್ಲಿದ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕ್ತಿಲ್ಲೋ ಅವಾಗ ಒಂದ್ ರಿಂಗ್ ಮಾಡ್ಕೇಸಿ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಸಿಗ್ಲಿಲ್ಲ ಅಂದ್ರ ಸರ್ಕಾರಿ ಗೊಬ್ಬರನು ಅದ್ರಾಗ ಸಿಗತಕ್ಕಂತ ಜಿಂಕ ಬೋರಾನ ಸಲ್ಫರ ಐರನ್ ಇವೆಲ್ಲ ಮಿಕ್ಸ್ ಮಾಡ್ಕೇಸಿಂದ ಮೈಕ್ರೋನ್ಯೂಟ್ರಿಯಂಟ್ ರಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ 6.5 ತಿಂಗಳಿಗ್ರಿ. 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕಿದ್ಮೇಲೆ ಮುಂದ್ ಹೂ ಮುರಿದು ಅದಕ್ ಸ್ಕರ್ಟಿಂಗ್ ಬ್ಯಾಗ್ ಹಾಕುದು. ಎಕ್ಸ್ಪೋರ್ಟ್ ಮಾಡ್ಬೇಕಪ್ಪ ಅಂದ್ರ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ರಿ ಪ್ಲಾಸ್ಟಿಕ್ ಅದ್ ಅದನ್ನ ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದು ಡಾಟ್ಸ್ ಬೀಳುದಿಲ್ಲ, ಲಾಲ್ಸಟ್ ಬರುವುದಿಲ್ಲ, ಚುಕ್ಕಿ ಬೀಳುದಿಲ್ಲ. ಎಕ್ಸ್ಪೋರ್ಟ್ 99% ಆಗೇ ಆಕತಿ. ಅಷ್ಟ ಮಾಡಿದ್ಮೇಲೆ ಎಕ್ದಮ್ ಕಟಾವ್ ಬತ್ತಿಲ್ಲೋ ಒಂದ್ ಬಾಳೆಹಣ್ಣ 36-46 ಕ್ಯಾಲಿಬರ್ ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡ್ ಕೇಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಬಂದಾಗ ನಾವು ಹಾರ್ವೆಸ್ಟಿಂಗ್ ಮಾಡ್ಲಿಲ್ಲ ಅಂದ್ರ ಅವಾಗಾದ್ರೂ ಬೆಳೆಯುವಂತ ಗಿಡಕ್ಕ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗ ಮುರಿತೈತಿ, ಅಥವಾ ಪೀ ಪೆರೆ ಕಿತ್ತು ಬಿಡ್ತೈತಿ, ಹಣ್ಣಾಗೂ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಅದಕ್ಕೆ ಅವ ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡ್ಬೇಕು, ಅದು ಹಾರ್ವೆಸ್ಟಿಂಗ್ ಮಾಡ್ಬೇಕು, ಯಾವಾಗ ಸೇಲ್ ಮಾಡ್ಬೇಕು ಅನ್ನೋದು ನಮ್ಮದೇ ಆದಂತ ಒಂದ್ ಸ್ವಲ್ಪ ಅನುಭವ ಇರ್ಬೇಕ್ರಿ. ಅದು ಇಂಪಾರ್ಟೆಂಟ್. ಹಾ, ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ, ಅದು ಬಹಳ ಮೇನ್. ನಾವು ವರ್ಷವಿಡೀನು ದುಡ್ದಿರ್ತೇವ, ರಾಶಿನ ಮಾಡ್ಲಾಕ್ ಬರ್ಲಿಲ್ಲ ಅಂದ್ರ ನಾವು ವರ್ಷವಿಡಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ರಿ. ಮತ್ತೆ ಈ ಬಿಟ್ರ 6-7 ತಿಂಗಳಿಗೆ ಈ ಬಿರುಗಾಳಿ ಅಂತ ಬಿಡ್ತಾವ್ರಿ. ಅವಾಗ ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿಯೋ ಹೆಂಗ ಗೊತ್ತಿಲ್ಲ, ನಾವು ಫರ್ಟಿಲೈಸರ್ ಅನ್ನು ಹಂಗ ಕೊಡ್ತೇವೆ, ಸಾವಯವನು ಹಂಗ ಬೆಳೆಸ್ತೇವೆ, ಮತ್ತ ಇವು ಮೈಕ್ರೋನ್ಯೂಟ್ರಿಯಂಟ್ ಹಂಗ ಕೊಡ್ತೇವ್ರಿ. ಎಲ್ಲಾ ಕಡೆನು ಎಲ್ಲಾ ರೈತರು ಹೇಳ್ತಾರ ನಮ್ಮ ಗಿಡ ಬಿಡ್ತಾವ್ರಿ ಹೆಂಗ್ ಮಾಡೋನು ಒಟ್ಟ ನಿಂದ್ರಂಗಿಲ್ಲ ಅಂತ ಹೇಳ್ತಾರ. ನಾವು ಬೆಳೆಸುದನ್ನ ಅಟ್ಟ ಸದೃಢವಾಗಿನ ಬೆಳೆಸ್ತೇವೆ. ನಮ್ಮ ಒಟ್ಟ ಗಿಡ ಬಿಡಂಗಿಲ್ಲ, ಬೆಲ್ಟ್ ಹಾಕಂಗಿಲ್ಲ, ಮೇಡಿ ಕೊಡಂಗಿಲ್ಲ. ಸರಾಸರಿ ಒಳಗೆ 30-40 ಕಿಲೋ ಎವರೇಜ್ 30 ಎಕರೆನು ಇದ್ದೇ ಇರ್ತೈತಿ. ಅಂದ್ರ ಗಡ ಏನಿರ್ತೈತಿಲ್ಲ ಅದ್ರದ್ದು ಗೊನಿ ತೂಕ ಬಹಳ ಚಲೋ ಬರ್ತದ ನಿಮ್ದಂತೀರಿ? ಹಾ, ಚಲೋ ಬರ್ತೈತಲ್ರಿ. ಗೊನಿ ತೂಕ ಬರ್ತತ್ ಅನ್ನೋದಕ್ಕಿಂತಲೂ ರೀ 1 ಎಕರೆ 2 ಎಕರೆ ಮಾಡಿಕೇಸಿಂದ 50-60 ಎಕರೆ ಎಲ್ಲೋ ಒಬ್ರು ತೆಗೆದಿರ್ಬಹುದು. ಆದ್ರೆ ನಮ್ಮ ಇಳುವರಿ ಈ ಕಡೆ ಶಿರೋಳ, ಬುದ್ನಿ, ಮಂಟೂರ, ಹಂದಿಗುಂದ, ಮೆಳ್ಳಿಗೇರಿ ಇವೆಲ್ಲ ಸರಾಸರಿ ಒಳಗ ಹೆಚ್ಚು ಕಡಿಮೆ ನಮ್ಮ 25 ಕಿಲೋ ಬೀಳ್ತಾವ್ರಿ, 30 ಕಿಲೋ ಬೀಳ್ತಾವ ಅಂತ ಹೇಳ್ತಾರ. ಅದ ಮಾಡುವಂತ ರೀತಿನೂ ಇರ್ತೈತ್ರಿ. ಮತ್ತೆ 7 ತಿಂಗಳ ಒಳಗ ನಾವು ಏನ್ ಬೆಳೆಸ್ತೇವ ಅದ ಮೇನ್. ಅದಕ್ಕೆ ನಾವು 7 ತಿಂಗಳ ಒಳಗೆ ಎಷ್ಟು ಮೇಯಿಸ್ತೇವ ಬಾಳಿಗೆ ಅಷ್ಟು ಫಲವನ್ನು ಕೊಡ್ತೈತಿ. ಹೆಚ್ಚು ಕಡಿಮೆ ನಮ್ಮ 35 ಮೇಲನ ಇರ್ತಾವ್ರಿ ಎವರೇಜ್. 30 ಇಟ್ಕೊಂಡ್ ಕೇಸಿ 40-45 ಕಿಲೋನು ಬರ್ತಾವು. ಪ್ರತಿ ಒಂದ್ ಎಕರೆಗೂ ನಮ್ಮ 45-50 ಟನ್ ಸರಾಸರಿ ಒಳಗೆ ಬೀಳ್ತೈತಿ. ಮತ್ ನೀವು ಎಂತ ಕಡಿಮೆ ಆಗೈತಿಪ್ಪ ಅಂದ್ರೂ 8 ರೂಪಾಯಿ ರೇಟ್ ಇದ್ರೂ 3-4 ಲಕ್ಷ ರೂಪಾಯಿ ಆರಾಮ್ ಆದಾಯ ಬರ್ತೈತಿ. ಈ ಕೊರೋನಾದಾಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಈ ಸದ್ ಪ್ರೆಸೆಂಟ್ ರೇಟ್ ಐತಿ. ಒಂದ್ ಎಕರೆಕ್ ನಾನು ಅಂದಾಜ್ ಯಾವ್ದೇ ರೈತರು ಬಾಳಿ ಮಾಡ್ತೀನಿ ಅಂದ್ರ ಈ ಸದ್ ಇದ್ರ ಒಂದ್ ಎಕರೆಕ್ 6-7 ಲಕ್ಷ ರೂಪಾಯಿ ಆರಾಮ್ಸೆ ಬರ್ತೈತಿ. ಅತಿ ಮೇಹನತ್ ಇಲ್ಲ, ಅತಿ ಖರ್ಚು ಕಡಿಮೆ, ಆರಾಮ್ ಇರುವಂತ ಪೀಕ್ ಅಂದ್ರನ ಬಾಳಿ. ಮತ್ ನೀವು ದ್ರಾಕ್ಷಿಗಟ್ಲೆ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಅಷ್ಟು ಮೇಹನತ್ ಮಾಡ್ಬೇಕು, ಮೇ ಹರ್ಕೋಬೇಕು, ಸಿಟ್ಟು ಬರುವಂತ ತಗದ, ಇನ್ನೊಬ್ಬರ ಮೇಲೆ ಹಗೆ ಆಯುವಂತ ಕೆಲಸ ಇದಲ್ಲ. ಬಾಳೆಪ್ಪ ಅಂದ್ರ ಬಾಳೆ ಒಬ್ಬ ಪೂಜೆಕ ಒಂದ್ ಗಿಡ ನಟ್ರ ಎಷ್ಟೊಂದು ಸಿರಿ ಅನಿಸ್ತತಿ, ಅಷ್ಟೊಂದು ಸಿರಿತನದಿಂದ ಇರುವಂತ ಏಕೈಕ ಪೀಕ್ ಅಂದ್ರನ್ನ ಬಾಳೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ಲೋಕಲ್ ಮಾರ್ಕೆಟ್ಗಂತೂ ನಾವು ಬಾಳೆಹಣ್ಣ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ತಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸಂದರ್ಭದೊಳಗ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರಿ, ಯಾವ ರೀತಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾವು ಮಾರಾಟ ಮಾಡಿದೀವಿ ಅಂತಂದ್ರ ಎಷ್ಟು ವ್ಯತ್ಯಾಸ ಆಗ್ತದೆ ನಮ್ಮ ರೈತರಿಗೆ ಅವರ ಆದಾಯದೊಳಗ? ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ, ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು, ನೀವು ಬನಾನಾ ತಗೋರಿ, ಪಪ್ಪಾಯಿ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟ್ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಒಂದು ಇನ್ನು ಎರಡನೇದು, 7 ತಿಂಗಳಿಗೆ ಏನು ಗೊಣಿ ಹಾಕ್ತಾರಲ್ಲ, ಆ ಗೊಣಿ ಹಾಕುವಾಗ ಆ ಕಂಪನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿಯವರು ಬರ್ತಾರ. ಹೆಚ್ಚು ಕಡಿಮೆ ನಾನು ಒಬ್ಬರನ್ನಿಲ್ಲ ಇಬ್ಬರ ನಂತರ ಆ ಗೊಣಿ ಹಾಕು ಸೀಸನ್ದೊಳಗೆ ಹೆಚ್ಚು ಕಡಿಮೆ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ದಾಗ ನಾನು ಕರೆಸ್ತೇನೆ ಅವ್ರಿಗೆ. ಕರೆಸಿದ ಕೂಡಲೇನ ಅವ್ರದೇ ಆದಂತ ಒಂದು ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಒಂದು ಎರಡು ಮೂರು ಸಲ ಸ್ಪ್ರೇಯರ್ ಮಾಡ್ಕೇಶಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಅವ್ರು ಅನುಭವಿಸ ಬೇಕಾದ ಮುದ್ದಮ್ಮ ರೈತರಿಗೆ ಯಾವ ಖರ್ಚು ಕಂದಗಳಿಲ್ಲ. ಹಾ, ಅವ್ರದೇ ಆದಂತ ಲೇಬರ್, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. ಮೂರ್ನಾಲ್ಕು ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರೆ ಅದ್ರ ಖರ್ಚು ವ್ಯರ್ಥ ಏನೂ ಇಲ್ಲ. ಆದ್ರ ನಾವು ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡಬೇಕು. ಯಾಕಂದ್ರೆ ನಮ್ಮ ಹೊಲ್ದಾಗ ದುಡಿದಿರ್ತಾರೆ, ಅವ್ರು 1 ರೂಪಾಯಿನು ಖರ್ಚು ತಗೊಂಡಿರಂಗಿಲ್ಲ, ಸ್ಪ್ರೇನು ಮಾಡಿರ್ತಾರ, ಮತ್ತೆ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿನ ಮಾತ್ರ ತಗೋತಾರ, ಒಂದು ಬ್ಯಾಗಿಗೆ 7 ರೂಪಾಯಿ. ಹಾ, ನಮ್ಮ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮೇಲೆ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕೋ ಹಾಕಿಸಿಂದ ಅದ್ರ ಟೋಟಲ್ ಒಳಗೆ ಅಷ್ಟು ತಗೋತಾರ್ರಿ. ಅದು ನಾವು ಅವ್ರಿಗೆ ಮಾಲು ಹೋದ ಮೇಲೆ ನಮಗೆ ದುಡ್ಡು ಬರುವಾಗ ಆ ಖರ್ಚು ಮುರಿದು ಕೊಡ್ತಾರೆ. ಬಿಟ್ರೆ ಹೆಚ್ಚು ಕಡಿಮೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರೆ ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರದ್ದು 14-15 ರೂಪಾಯಿ ಇರ್ತದೆ. ಹಾ, ಒಂದು ಕೆಜಿಯಿಂದ 4-5 ರೂಪಾಯಿ ವ್ಯತ್ಯಾಸ ಇರ್ತದೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ. ಬಿಟ್ರೆ ಎಕ್ಸ್ಪೋರ್ಟ್ ಕ ದಿಲ್ಲಿಗೆ 2-3 ರೂಪಾಯಿ ವ್ಯತ್ಯಾಸ ಇರ್ತದೆ. ನಿಮಗೆ ಹೆಂಗ ಅನಿಸ್ತದೆ ಈಗ ಏನು ಆರಾಮಾಗಿ ನಾವು ಲೋಕಲ್ ಸಲುವಾಗಿ ಬೆಳೆದು ಅದನ್ನು ಮಾರಾಟ ಮಾಡಬಹುದು, ಮತ್ತೆ ಯಾಕೆ ಸುಮ್ನೆ ಇದು ಎಕ್ಸ್ಪೋರ್ಟ್ ಸಲುವಾಗಿ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಅದನ್ನೆಲ್ಲ ಯಾಕೆ ಮಾಡೋದು ಅನ್ನುವಂಥದ್ದು ಏನಾದ್ರು ವಿಚಾರ ಬರ್ತದ? ಇಲ್ಲ ಸರ್, ನೀವು ಬಾಳಿ ಮಾಡ್ತೀನಿಪ್ಪ ಅಂದ್ರೆ ಒಳ್ಳೆ ಪದ್ಧತಿ ಒಳಗೇನೆ ಮಾಡಬೇಕು, ಇಲ್ಲ ಅಂದ್ರೆ ಲಾಸ್ ಆಗ್ಬಿಡತ್ತೆ. ಮತ್ತದು ಒಂದೇ ವರ್ಷದಲ್ಲಿ ನಾಟಿ ಮಾಡಿ, ಸಪೋಸ್ ಮಾರ್ಚ್ 3 ತಾರೀಕು ನಾಟಿ ಮಾಡಿದ್ರೆ ಹೆಚ್ಚು ಕಡಿಮೆ ಮಾರ್ಚ್ 15 ಒಳಗೆ ಹಾರ್ವೆಸ್ಟಿಂಗ್ ಬಂದ್ಬಿಡ್ತತಿ. ಹಾರ್ವೆಸ್ಟಿಂಗ್ ಬರಬೇಕಪ್ಪ ಅಂದ್ರೆ ಎಲ್ಲರಕ್ಕಿಂತಲೂ ಪೀಕ್ ಈ ಸಾದಾ ಆಗಿ ಬೆಳೆಯುದಿಲ್ರಿ. ಒಂದು ವರ್ಷ ಈ ವರ್ಷ ನಾಟಿ ಮಾಡಿದ್ರೆ ಬರುವ ಇದೇ ವರ್ಷಕ್ಕನ ಹಾರ್ವೆಸ್ಟಿಂಗ್ ಬಂದ್ಬಿಡ್ತದ್ರಿ. ಮತ್ತೆ ಹೆಂಗಪ್ಪ ಅಂದ್ರೆ ಅದಕ್ಕೆ ಮೇನ್ ನಾವು ಪೋಷಕಾಂಶಗಳನ್ನ ಜಾಸ್ತಿ ಕೊಡೋದು, ತೀಕ್ಷ್ಣವಾಗಿ ಮತ್ತೆ ಎಲ್ಲದಕ್ಕಿಂತಲೂ ನೀವು ಕಡಿಮೆ ನೀರಿನೊಳಗೆ ದ್ರಾಕ್ಷಿ ಆಗಲಿ, ದಾಳಂಬರಿ ಆಗಲಿ, ಕಂಠಿ ಪೀಕಿನಗತ್ಲೆ ಅಲ್ಲ, ಅತಿ ನೀರ್ ಬೇಕು. ಹಾ, ನಾವು ಅದನ್ನ ನೀರಾಗ ನಿಂದ್ರಿಸಿದ್ರೆ ನಮ್ಮನ್ನ ಊರಾಗ ರಾಜಾಂತರನ ಇಡತತೆ ಅಂತ ಪೀಕ. ಮತ್ತಿನ್ನ ಅದಕ್ಕೆ ಹೆಚ್ಚು ಕಡಿಮೆ ತಿಪ್ಪಿ ಗೊಬ್ಬರ ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು. ಎಲ್ಲಾ ಪೀಕಿನಗತ್ಲೆ ನಾವು ಸರ್ಕಾರಿ ಗೊಬ್ಬರ ಹಾಕ ಬರ್ತತಿ ಅನ್ನುವಂಥದ್ದಲ್ಲ. ಮತ್ತ ಮೇನ್ ಬಾಳಿ ಮಾಡಬೇಕು ಅನ್ನುವಂತ ಭೂಮಿ ಅತಿ ಫಲವತ್ತತೆ ಆಗಿರ್ಬೇಕು. ಯಾಕಂದ್ರ ಒಂದು ವರ್ಷದಾಗ ಬೇನ್ ಗಿಡದಗತ್ಲೆ ಒಂದು ತೊಲಿ ಆಗುವಷ್ಟು ಒಂದು ಬೇನ್ ಗಿಡದಗತ್ಲೆ ಆಗಿ ಒಂದು ವರ್ಷದಾಗ ಪೀಕ್ ಕೊಡ್ತಪ್ಪ ಅಂದ್ರ ಅದು 5 ಫೂಟಿಗೊಂದು ಪ್ರತಿಯೊಂದು ಗಿಡನು ಬೇನ್ ಗಿಡದಗತ್ಲೆ ಆಗ್ತಾವ. ಅಟ್ ಆಹಾರ ಸಿಕ್ಕಾಗ ಮಾತ್ರ ನಮಗ 35-40 ಕಿಲೋ ಕೊಡ್ಲಾಕ್ ಸಾಧ್ಯ. ಈ ತಂತ್ರಜ್ಞಾನದ ಬಗ್ಗೆ ತಾವೇನಾದ್ರೂ ವಿಶೇಷವಾಗಿ ಟ್ರೈನಿಂಗ್ ತಗೊಂಡಿದ್ದು, ತರಬೇತಿ ತಗೊಂಡಿದ್ದು, ಅಥವಾ ಹೊಸ ಏನು ಬೆಳವಣಿಗೆಗಳಾಗಿರ್ತಾವ, ಸಂಶೋಧನೆಗಳಾಗಿರ್ತಾವ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಹೆಂಗ್ ತಾವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕದೊಳಗಿರ್ತೀರಿ, ಅಥವಾ ನಿಮ್ದೇ ಆದಂತಹ ಏನು ಸಾಹಿತ್ಯವನ್ನ ಓದ್ತಾ ಇರ್ತೀರಿ, ಎಲ್ಲರೂ ಹುಡುಕಾಡ್ಕೊಂಡು ಏನ್ ಮಾಡ್ತೀರಿ, ಹೆಂಗ್ ಹುಡುಕಾಡ್ತೀರಿ? ಸರ್, ಏನೂ ಇಲ್ರಿ, ಹೆಚ್ಚು ಕಡಿಮೆ ನಾವು ದಿನಂಪ್ರತಿ ಹೊಲಕ್ಕೆ ಹೋದ್ರೆ ಅದು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತದೆ. ಯಾವ್ದಾ ಬೆಳೆ ಇರ್ಲಿ, ಇವತ್ತು ಅದನ್ನ ತಗೊಂಡು ಇದನ್ನ ತಗೊಂಡು ಅವ್ರ ಹತ್ತಲ್ಲಿ ಹೋಗಿ ಇವ್ರ ಹತ್ತಲ್ಲಿ ಹೋಗಿ ಅಂತ ಏನಿಲ್ರಿ. ದಿನಂಪ್ರತಿ ಹೊಲಕ್ಕೆ ಹೋಗ್ಬೇಕು. ನಾ ನಿನ್ನೆ ಏನ್ ಮಾಡೀನಿ ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ನೀರ್ ಕೊಟ್ಟಿದ್ ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನ ಗೊಬ್ಬರ ಕೊಟ್ಟಿದ್ ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ಎಣ್ಣೆ ಹೊಡೆದಿದ್ ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ಹೇಳಿದ್ದನ್ನ ಕೇಳಿ ಮಾಡೋದಕ್ಕಿಂತಲೂ ಅದರಲ್ಲಿ ನಾವಾಗೆ ಮಾಡಿದ್ರೆ ನಮಗೊಂದು ಅನುಭವನೂ ಬರ್ತದ್ರಿ. ಅನಿಸಿಕೆ ಬೇರೆ, ಅನುಭವ ಬೇರೆ. ಸ್ವಂತ ಮಾಡೋದ್ರಿಂತ ಅನುಭವ ಹುಟ್ಟತದ್ರಿ. ನಾನು ಹೆಚ್ಚು ಕಡಿಮೆ ಒಂದೇ ಒಂದು ತವದಲ್ಲಿ ಇಂಡಿಯಾ ಅವ್ರ ಪಡ ನೋಡಿದ್ ಬಿಟ್ರೆ ಹೆಚ್ಚು ಕಡಿಮೆ ಅವ್ರು ಚಲೋ ಐತಿ ಇವ್ರು ಚಲೋ ಐತಿ ಅಂದ್ರೆ ಎಲ್ಲಾರ ಪಡಕ್ಕೂ ನನ್ನನ್ನು ಕರೆಸ್ತಿದ್ರು. ನಮ್ಮ ಪಡನ ನೋಡ್ಬರಿ ನೋಡ್ಬರಿ ಅಂತೇಳಿ ಜಲಗಾಂವ್ ಹೋಗಿನಿ, ಆಂಧ್ರ ಹೋಗಿನಿ, ನಮ್ಮ ಸುತ್ತಮುತ್ತಲು ಯಾರು ಚಲೋ ಬೆಳೆದಾರ ಅವ್ರ ಹತ್ತಲೇನು ಹೋಗಿನಿ. ಮತ್ತೆ ಯಾವ್ದ್ರಿ ಒಂದು ರೈತರ ಕಾರ್ಯಕ್ರಮಗಳಾಗಲಿ 10-6 ಜನ ಕೂರ್ತಾರ ರೈತರ ಅಂದ್ರೆ ನನ್ನ ಕರ್ಸೇ ಕರೆಸ್ತಾರ. ಮತ್ತ ರೈತರ ಸಂಬಂಧ ನಾನು ಇದು ರೈತರಿಗೆ ಎಲ್ಲಾರಿಗೂ ಅನುಕೂಲ ಆಗಲಿ ಅಂತೇಳಿ ಹೋದ್ಸಲ ಇಲ್ಲಿ ದೇವರಗನ್ನೂರಾಗ ಲಕ್ಷ್ಮೀ ಗುಡಿಯಾಗ ಒಂದು 1000 ರೈತರನ್ನ ಕೂಡಿಸಿ ಎಕ್ಸ್ಪೋರ್ಟ್ದವ್ರನ್ನ ಕರೆಸಿ ಬಾಳಿ ಹೆಸರಿ, ಬಾಳಿ ಮಾಡ್ರಿ, ಅಥವಾ ನೀವು ನಾನು ಇಷ್ಟು ಸಾಲಿನಾಗ ಒದ್ದಾಡ್ಲಕತ್ತೀನಿ, ಗೌರ್ಮೆಂಟ್ನವ್ರು ನನಗೆ ಸಪೋರ್ಟ್ ಮಾಡೋಲ್ಲ ಆಗ್ಯಾರ, ಅನ್ನುವಂತ ತಲೆ ತೆಗೆದ್ಬಿಡ್ರಿ. ಆದ್ರೆ ಈ ಕೊರೋನಾ ಸಂಬಂಧ ಹಿಂಗಾಗೈತಿ, ನಿಮ್ ಸಾಲ ಸೂಲ ಇದ್ರ ಚಲೋ ನೀರಾವರಿ ಚಲೋ ಭೂಮಿ ಇದ್ರ ನನ್ನ ಕಡೆ ಬರ್ರಿ. ನೀವು ಪ್ರತಿ ವರ್ಷನು ಎಕರೆಕ್ ಮಿನಿಮಮ್ 5-8 ಲಕ್ಷ ತೆಗೆದುಕೊಡ್ತೀನಿ. ನೀವು ಯಾರಿಗೆ ಕೈ ಚಾಚೋದು ಬೇಡ, ಯಾರಿಗೆ ಕೈ ಮುಗಿದ್ ಬೇಡ. ನಿಮ್ ಸಾಲ ಸೂಲ ಇದ್ರನು ಒಂದೇ ವರ್ಷನಾಗ ಆ ಸಾಲದಿಂದ ಮುಕ್ತ ಆಗುವಂಗ ನಾ ನಿಮಗ ಪ್ರಚೋದನೆ ಕೊಡ್ತೀನಿ. ಬಾಳಿ ಹಚ್ಚಿಸಿ ಹಂಗ ಸೇಲ್ನು ಮಾಡುವಂತ ಕೆಲಸನು ನಾ ಮಾಡಿಸ್ತೀನಿ. ನನಗೆಲ್ಲ ರೈತರಾಗ್ಲಿ ವ್ಯಾಪಾರಸ್ಥರಾಗ್ಲಿ ಎಲ್ಲಾರು ಕೂಡಿ ಒಂದ ಸಂಘ ಒಂದು ಮುಷ್ಟಿಗಟ್ಲೆ ಮಾಡಿ ಬಾಳೆ ಬೆಳೆಯುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಎಲ್ಲಾ ರೈತರನ್ನು ಸೇರಿದ್ರು, ಎಕ್ಸ್ಪೋರ್ಟ್ ಆದವರು ಬಂದ್ರು. ಆದ್ರೆ ಅಚಾನಕ ಅದು ಕೊರೋನಾದಿಂತ ಒಂದ್ ಸ್ವಲ್ಪ ಬಹಳ ತ್ರಾಸಾಗಿ ಒಂದ್ ಸ್ವಲ್ಪ ರೈತರಿಗೆ ಇದು ಆತು. ಇನ್ ಮುಂದೇನ ಲಾಕ್ಡೌನ್ ಅದು ಕೊರೋನಾ ಅದು ಹಿಮ್ಮೆಟ್ಟಿದ್ರ ದ್ರಾಕ್ಷಿಗಿಂತಲೂ ಒಂದ್ ಹೆಜ್ಜೆ ಮುಂದ ಅಂತ ಹೇಳ್ಬಹುದು ಬಾಳೆ. ಅಂದ್ರ ದ್ರಾಕ್ಷಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರ ಬಾಳೆ ಬೆಳೆಯೋದು ಸರಳ ಅಂತ ಹೇಳಿ ಅನ್ನುವಂಥದ್ದು ಮಾತು ತಾವು ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಯಾವುದೇ ಹಿಂಗ ಕಿರಿಕಿರಿ ಇಲ್ಲ, ತೊಂದರೆ ಆಗ್ತದಲ್ಲಪ್ಪ ಇದನ್ ಮಾಡಿದ್ರೆ ಹೆಂಗ ಅನ್ನುವಂಥದ್ದು ಏನಿಲ್ಲ. ಬಾಳೆ ಬೆಳೆಯುವಂಥದ್ದು ಸರಳ ಮತ್ತ ಸುಲಭ, ಮತ್ತ ಅದನ್ನ ತಂತ್ರಜ್ಞಾನ ಕೂಡ ಬಹಳ ಸರಳದ, ಬಹಳ ಸರಳವಾಗಿ ನಾವು ಬೆಳೆಯಬಹುದು. ಮತ್ತ ದ್ರಾಕ್ಷಿಗೆ ಎಷ್ಟು ನಾವು ಚಿಂತೆ ಮಾಡ್ತೀವಿ ಬೆಳೆದ ನಂತರ ಅಷ್ಟು ಚಿಂತೆ ಇದಕ್ಕೆ ಇರಂಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಈಗೇನು ಬಾಳೆ ಬೆಳೆಗಾರರು ತಮ್ಮ ಒಂದು ಬಾಳೆ ಒಂದು ಪ್ರಯತ್ನಗಳನ್ನು ನೋಡಿ, ತಮ್ಮ ಬಾಳೆ ತೋಟಗಳನ್ನು ನೋಡಿ, ಇಲ್ಲ ನಾವು ಹಳ್ಳಿಯವರಂಗ ಬೆಳೆಯೋಣ ಅಂತೇಳಿ ಅನ್ನುವಂಥವ್ರು ಯಾರಾದರೂ ತಯಾರಾಗಿ ಬೆಳೀತಾ ಇದ್ದಾರ, ಅವ್ರು ಯಾವ ರೀತಿಯಾದಂತಹ ಒಂದು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಉದಾಹರಣೆಗಳದಾವ? ಅದಾವ ಸರ್. ಸಾಕಷ್ಟು ಜನರಿಗೆ ನಾನು ಯಾವ್ದ್ರೆ ಒಂದು ಫಂಕ್ಷನ್ ಒಳಗ ನನ್ನನ್ನು ಒಂದ್ ಸ್ವಲ್ಪ ಮಾತಾಡಲಾಕ ನನಗೆ ಆಸ್ಪದ ಕೊಟ್ಟಿದ್ದಾದ್ರೆ ಕೊಡ್ತಾರ. ಕೊಟ್ಟು ಕೂಡಲೇ ನಾನು ಹೇಳ್ತೀನಿ ರೈತರಿಗೆ, ನೀವು ಯಾವುದೇ ಪೀಕ್ ಬೇಡ, ಬಾಳಿನ ಮಾಡ್ರಿ. ಆದ್ರೆ ಉಳಿದ ಒಟ್ಟ ಯಾವುದು ಹಣಗಳು ಮುದ್ದಿಲ್ಲ, ಖರ್ಚು ಕಡಿಮೆ, ಟೆನ್ಷನ್ ಅನ್ನುವಂಥದ್ದಿಲ್ಲ. ನಾಳೆ ಮಾಡುವಂತದ್ದು ನಾಡ್ದನು ಮಾಡಬಹುದು. ಆದ್ರೆ ಇನ್ನುಳಿದ ಪೀಕಿಗೆ, ಕಂಟಿ ಪೀಕಿಗೆ, ದಾಳಂಬರಿಗಾಗಲಿ, ದ್ರಾಕ್ಷಿಗಾಗಲಿ, ಪಪ್ಪಾಯಿಗಾಗಲಿ, ನಾಳೆ ಮಾಡ್ಬೇಕಂದ್ರೆ ನಾಳೆ ಮಾಡಲೇಬೇಕು. ಇದಕ್ಕೆ ಹಂಗಿಲ್ಲ, ನೀವು ನಾಳೆ ನಾಡ್ದನು ಮಾಡಿದ್ರೆ ನಡೀತೈತಿ. ಆದ್ರೆ ಅಷ್ಟ ಅಲಸ್ತಾನ ಮಾಡಬಾರ್ದು, ಮಾಡೋದು ಮಾಡಲೇಬೇಕು. ಆದ್ರೆ ಒಂದು ಡಿಲೇ ಆದ್ರೂ ನಡೀತೈತಿ, ಅಟ್ಟಿಸ್ಕೋತತಿ. ನೀರ್ ಹೆಚ್ಚಕಮಾದ್ರೂ ಅಟ್ಟಿಸ್ಕೋತತಿ. ನೀರ್ ಕಡಿಮೆ ಆಗುವಂಗಿಲ್ಲ, ಆದ್ರೆ ಹೆಚ್ಚಾದ್ರೆ ಅಟ್ಟಿಸ್ಕೋತತಿ. ಅತಿ ಕಡಿಮೆ ಆದ್ರೆ ಒಟ್ಟ ನಡೆಯಂಗಿಲ್ಲ. ಮತ್ತೆ ಇನ್ನು ಏನಪ್ಪಾ ಅಂದ್ರೆ ನನ್ನ ಇದ್ರೊಳಗ ಸಾಕಷ್ಟು ಜನ ರೈತರಿಗೆ ಹೇಳಿನಿ ನಾನು, ನನ್ನ ಪ್ರಕಾರ ಒಂದು 100 ದೇಶ ರೈತರಿಗೆ ಬಾಳಿ ಮಾಡಿ ಅಂತ ಹೇಳಿ ನನ್ನ ಮಾತನ ಕೇಳಿ ಬಾಳಿ ಮಾಡಿ ಇವರು ಹಳ್ಳಿಯವ್ರ ಮಾತು ಕೇಳಿಕೆಸಿಂದ ನಾವು ಬಾಳಿ ಒಳಗ ಬಾಳ ಮುಂದೆ ಬಂದೆವು. ನಮಗ ಸಾಕಷ್ಟು ಅನುಕೂಲ ಅದು ಇದ್ದ ಅನುಕೂಲಕ್ಕಿಂತಲೂ ಹೆಚ್ಚಿಗೂ ಅನುಕೂಲ ಆಗ್ಯಾವು. ನಾವು ಇಷ್ಟು ಸಾಲದಿಂದ ಒದ್ದಾಡ್ಲಾಕತ್ತಿದ್ದೆವು, ನಾವು ಇಷ್ಟು ಸಾಲದಿಂದ ಮುಕ್ತ ಆಗ್ಯವು ಅಂತೇಳಿ ಒಂದು 10-6 ಜನ ರೈತರಂತರು ನನ್ನ ಹೆಚ್ಚು ಕಡಿಮೆ ನಾನಂತ ಹೇಳಂಗಿಲ್ಲ, 10-6 ಜನ ರೈತರಂತರು ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ, ಸುಮಾರು 14 ವರ್ಷಗಳಿಂದ ತಾವು ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಅನುಭವ ತಮ್ಮಲ್ಲಿ ಅದ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಒಂದ್ ಬೆಳೆ ಒಳಗ ಕೆಲವು ವರ್ಷ ಲಾಭ ಇರ್ತದ, ಕೆಲವು ವರ್ಷ ನುಕ್ಸಾನ್ ಇರ್ತದ, ಕೆಲವು ವರ್ಷ ಸರಾಸರಿ ಇರ್ತದ. ಬಾಳೆ ಬೆಳೆಯ ಒಂದು ಅವಧಿ ಈ 14 ವರ್ಷದೊಳಗ ತಮ್ದು ಏನ್ ಅನುಭವ ಅದ? ಇಲ್ಲ ಬೆಳೆದ ಪ್ರತಿ ವರ್ಷನೂ ತಮಗೆ ಲಾಭ ಆಗ್ಯದನೋ, ಪ್ರತಿ ವರ್ಷನೂ ಸರಾಸರಿ ಅದನೋ, ಅಥವಾ ಇಲ್ಲ ನಮಗೆ ಯಾವುದು ತೊಂದರೆ ಆಗಿಲ್ಲ, ನಮಗೆ ಏನೇನು ಸಮಸ್ಯೆ ಬರಲಿಲ್ಲ ಅನ್ನುವಂಥದ್ದು ಏನಾದರೂ ಅದನೋ, ಯಾವ ರೀತಿಯಾಗಿ ತಮ್ಮ ಅನುಭವ ಅದ? ಒಮ್ಮೆ ಏರ್ ಆಗಿರ್ಬಹುದು, ಒಮ್ಮೆ ಇಳುವಾಗಿರ್ಬಹುದು, ಇಂಥವ್ ಏನು ನೋಡಿರಿ, ಯಾವ ಸವಾಲುಗಳು ನಿಮಗೆ ಎದುರಾದವು ಈ ಸಮಯದೊಳಗ? ಸರ್, ನಾನು 2008-09 ಏನ್ ಬೆಳಿಲಾತೀನಿ, ಹೆಚ್ಚು ಕಡಿಮೆ ನನ್ನ ದೈವ ನಮ್ಮ ಹಿರಿಯರ ಋಣಾನು ಬಂದೋ ಗೊತ್ತಿಲ್ಲ, ಅಥವಾ ನಮ್ಮ ಮನೆದೇವ್ರ ಪುಣ್ಯನೋ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದೇ ಒಂದು ವರ್ಷ ರಾಸಾತ್ರಿ ಬಿರುಗಾಳಿ ಸಿಕ್ಕೇಸಿಂದ ಅವಕಾಳಿ ಮಳೆ ಅಂತ ಹೇಳಿ ಬರ್ತಾವ್ರಲ್ಲ, ಏಪ್ರಿಲ್ ಮೇ ದೊಳಗ ಅವಕಾಳಿ ಮಳೆ ಅಂತ ಹೇಳಿ ಬಿರುಗಾಳಿಯನ್ನು ಬೀಸಿ ಬರ್ತಾವ್ರಲ್ಲ, ಆ ಮಳೆಗೆ ಸಿಕ್ಕ ಒಮ್ಮಿಂದ ಒಮ್ಮೆಲೆ 1 ಎಕರೆ ನಾಶ ಆಗಿ ಹೋಗ್ಬಿಡ್ತು, ಪೂರ್ತಿ ಎಲ್ಲ ನೆಲಕ್ಕೆ ಹಚ್ಚಿಬಿಡ್ತು. ಅದನ್ನ ಬಿಟ್ರೆ ನನಗೆ ಸರಾಸರಿ ಒಳಗೆ ಯಾವಾಗೂ ಲಾಸ್ ಆಗಿಲ್ಲ, ಬಿಟ್ರೆ ಈ ಕೊರೋನಾದೊಳಗೆ ಇಡೀ ಜಗತ್ತಿಗೇನ ಲಾಸ್ ಆಗೈತಿ, ಅದನ್ನ ಬಿಟ್ರೆ ನನಗೆ ಯಾವಾಗೂ ಲಾಸ್ ಆಗಿಲ್ಲ. ಅದೇನ್ ನನ್ನ ಅದೃಷ್ಟ ಹೆಂಗೋ ಗೊತ್ತಿಲ್ಲ, ನನಗೆ ಈ ಕೊರೋನಾದಾಗೂ ಎಲ್ಲಾರು ಲಾಸ್ ಆಗೈತೆ ಅಂತ ಹೇಳ್ತಾರ. ನಾನು 200 ಪೀಕ್ ಬೆಳೆದ್ರೆ ಅಷ್ಟು ಬರ್ತಿತ್ತೋ ಗೊತ್ತಿಲ್ಲ, ನಾನು 25 ಲಕ್ಷ ರೂಪಾಯಿ ತೆಗೆದೀನಿ ಹೋಸಲ. ಆದ್ರೆ ಪ್ರತಿ ವರ್ಷನು ಈ ಕೊರೋನಾ ಬಿಟ್ರೆ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ 40-60 ಲಕ್ಷ ಮಂತ್ರು ಅರೇನ್ ಬಂದೇ ಬರ್ತತಿ. ದೇವ್ರ ನನಗೆ ಎಷ್ಟು ಲಕ್ಷ ಕೊಟ್ಟನೋ ಗೊತ್ತಿಲ್ಲ, ಆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವರು ನನಗೊಂದು 8 ಸಲ ನೋಟಿಸ್ ಕಳಿಸಿದ್ರು. ಹೆಚ್ಚು ಕಡಿಮೆ 3-4 ತಿಂಗಳೊಳಗೆ ನನಗೆ 70-80 ಲಕ್ಷ ಬರ್ತದಂದ್ರೆ ಮನೆಯಾಗ ಇಟ್ಕೊಂಡು ಕುಂಡ್ರಲಾಕ ಸಾಧ್ಯ? ಇದ್ ಬ್ಯಾಂಕ್ನೊಳಗೆ ಇರಬೇಕು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಾದ್ರೂ ಕೊಡಬೇಕು. ನಾವು ಏಕದಮ್ ಹಳ್ಳಿಯಾಗ ಬಿಟ್ಟು ಹಳ್ಳಿಯಾಗ ಬೆಳೆದವರು, ಈ ದುಡ್ಡನ್ನು ಸ್ವಾಭಾವಿಕ ಬ್ಯಾಂಕಿಗೆ ಒಯ್ಯೋದು, ಯಾರೇ ಬೆಳೆದ್ರೆ ಕೈಗಡೆ ಕೊಡೋದು, ಇಷ್ಟು ಮಾಡಿದ ಕೂಡಲೇ ಬ್ಯಾಂಕ್ನಾಗ ಇಟ್ಟಿದ್ ನೋಡಿ 10-12 ಸಲ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವ್ರು ನೋಟಿಸ್ ಕಳಿಸಿದ್ರು. ಸಣ್ಣಕ್ಕಿ ಅಂತ ಹೇಳಿದ್ರೆ, ಸರ ಒಟ್ಟ ಟೆನ್ಷನ್ ತಗೋಬೇಡ್ರಿ, ನಿಮ್ಗೆ ಒಂದು ಫಾರ್ಮ್ ಕೊಡ್ತೀನಿ, ಅಲ್ಲೇ ಬಿಜಾಪುರ ಮೀನಾಕ್ಷಿ ಚೌಕನ ಜೋಶಿ ಅಂತ ಅದಾರ, ಅವ್ರಿಗೆ ಹೋಗಿ ಭೇಟಿ ಆಗ್ರಿ, ಅವ್ರು ಲೀಗಲ್ ಮಾಡ್ತಾರ, ನಿಮ್ದೇನು ನಿಮ್ಮ ಅವತಾರಿ ಅದು ಒಯ್ಯಿರತ್ತಂದ್ರು. ನೀವು ನಂಬ್ತಿರ್ಲ ಗೊತ್ತಿಲ್ಲ, ನಮ್ಮ ಮನ್ಯಾಗ ಯಾವ್ದು ಒಂದು ಕಸ ಹುಡುಗನ ನೌಕರಿ ಸಹಿತ ಇಲ್ಲ. ನಮ್ಮ ಅಜ್ಜ ಮುತ್ತೆ ಅಂತ ಎಲ್ಲಿಲ್ಲೇನು ಒಕ್ಕಲ್ತನ ಬಂದಿದ್ದು. ನಾವು ಪ್ರೆಸೆಂಟ್ ಸದ್ದನು ಒಂದು ಯಾವುದೂ ನೌಕರಿ ಇಲ್ಲ. ನಮ್ಮ ಮೂರು ಮಂದಿ ಅಂತಂದ್ರು ಯಾವುದೂ ನೌಕರಿ ಇಲ್ಲ. ನಮ್ಮ ಮಕ್ಕಳು ನೌಕರಿ ಇಲ್ಲ, ನಾವು ನೌಕರಿ ಇಲ್ಲ, ನಮ್ಮ ತಂದೆಯವರು ನೌಕರಿ ಇಲ್ಲ. ನಮ್ಮ ಶ್ರಮ ಪಟ್ಟ ನಮ್ಮ ಆದಾಯದ ದುಡ್ಡು, ನಾವು ನಮ್ಮ ಬಾಳಿ ಮತ್ತು ಕಬ್ಬಿನ ದುಡ್ಡು 100% ಬಾಳೆ ದುಡ್ಡನೆ. ನಾನು ಹೇಳುದ್ ಆವಾಗೇನ ಇವ್ರು ತೋಟಾರೇ ನೋಡ್ಬೇಕಂತ ಬಂದ್ರಿ ಅವ್ರು, ಅವ್ರು ನೋಡ್ದಂಗ ಹೋದ್ರಿ ಅವ್ರು. ಪ್ರತಿ ಡೇ ನಮ್ಮ ಹೊಲ್ದಾಗ 40-60 ಟನ್ ಲೋಡ್ ಆಗಿ ಹೋಗ್ತೈತಿ. ಜುಲೈ ಅಥವಾ ಆಗಸ್ಟ್ ನಾಗ ಚಲೋ ಆದ್ರೆ ಎನಿ ಡೇ 40-60 ಟನ್ ಮಾಲ್ ಹೊರಗೆ ಹೋಗುತ್ತೆ. ಈಗ ಮತ್ತ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ನಿಮಗೆ ಸಾಕಷ್ಟು ಆಳು ಕಾಳುಗಳು ಬೇಕಾಗ್ತಾರ, ಆಮೇಲೆ ಕೌಶಲ್ಯ ಇದ್ದಂತವ್ರು ಬೇಕಾಗ್ತಾರ, ಬಹಳ ಮುಖ್ಯದ. ಯಾಕಂತಂದ್ರ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಬೇಕಲ್ಲ. ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ನಾನಂತೂ ಹೆಚ್ಚು ಕಡಿಮೆ ಎಲ್ಲೇ ಹೋದ್ರು 10 ಮನೆಗೆ ನಾನು ಹೊಲಕ್ಕೆ ವಿಸಿಟ್ ಮಾಡಲಾರ್ದ. ಬೋರ್ ಚಾಲು ಮಾಡೋದಾಗ್ಲಿ, ಗೊಬ್ಬರ ಕೊಡೋದಾಗ್ಲಿ, ವಾಟರ್ ಸೊಲ್ಯೂಬಲ್ ಗೊಬ್ಬರ ಕೊಡೋದಾಗ್ಲಿ, ಮೈಕ್ರೋನ್ಯೂಟ್ರಿಯಂಟ್ ಕೊಡೋದಾಗ್ಲಿ, ಯಾವ್ದಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದಾಗ್ಲಿ, 100-70% ನಾನೇ ವಹಿಸ್ತೀನಿ. ಮತ್ ಇನ್ನುಳಿದಕ್ಕ ಇವು ಗೆಜ್ಜಿ 15-20 ದಿವಸಕ್ಕೊಮ್ಮೆ ಮರಿ ಕಟಿಂಗ್ ಬರ್ತದ್ರಿ. ಒಂದ್ ಕ್ರಾಪ್ ಹಾರ್ವೆಸ್ಟಿಂಗ್ ಬರಬೇಕಂದ್ರ 4 ಅಥವಾ 5 ಸಲ ಮರಿಯನ್ನ ತೆಗಿಬೇಕಾಕತಿ. ಅಥವಾ 2 ಅಥವಾ 2.5 ತಿಂಗಳಿಗೆ ಅವು ಒಣಗಿದ ಗೆಜ್ಜೆಯನ್ನು ಕೊಯ್ಬೇಕಾಕತಿ. ಅವಕ್ಕೆಲ್ಲ ಆಳುಗಳು ಇರ್ತಾವ್ರಿ. ಆದ್ರೆ ಮ್ಯಾನೇಜ್ ಮಾಡೋದು ಹೆಚ್ಚು ಕಡಿಮೆ ನಾನು, ನನ್ನ ಬಿಟ್ಟರೆ ಯಾರು ಮಾಡಂಗಿಲ್ರಿ. ಆದ್ರೆ ಇತ್ತಿತ್ತಲಾಗಿ ನಮ್ಮ ಹುಡುಗನ್ ಸ್ವಲ್ಪ ಕೈ ಬಂದನ, ಅವನು ಮಾಡ್ತಾನ. ಈಗ ಗೊನಿ ತೆಗೆದ ನಂತರ ಬಾಳೆ ಗಿಡಗಳನ್ನ ನೀವು ಏನ್ ಮಾಡ್ತೀರಿ? 7 ತಿಂಗಳು ಗೊನೆ ಹಾಕ್ತದ್ರಿ. 7 ತಿಂಗಳು ಗೊನೆ ಹಾಕಿದ ತನಕನ ಅವಾಗ ಅಷ್ಟೊತ್ತನಕನ ಒಂದು ಮರಿ ಬಿಟ್ಟಿರಂಗಿಲ್ಲ, ಎಲ್ಲಾ ಕೊಯ್ಕೊತ ಹೋಗಿರ್ತೇವ್ರಿ. 7 ತಿಂಗಳು ಗೊನೆ ಹಾಕಿದ ಕೂಡಲೇನ ಒಂದ್ ಮರಿಯನ್ನು ಕಾಯ್ಕೊಂಡ್ ಬಿಡ್ತೇವ್. ಒಂದ್ ಮರಿ ಕಾಯ್ಕೊಂಡ್ ಬಿಡ್ತೇವು, ಒಂದ್ ಮರಿ ಕಾಯ್ಕೊಳ್ಕನ ಅದ ಹಾರ್ವೆಸ್ಟಿಂಗ್ ಬರ್ತೈತೆ ಅನ್ನೋಕನ ಒಂದ್ ಮರಿ ಕಾಯ್ಕೊಂಡಾಗ 7 ತಿಂಗಳು ಇರ್ತತಿ. ಹಾರ್ವೆಸ್ಟಿಂಗ್ ಬಂದಾಗ 11-11.5 ತಿಂಗಳಾಗಿರ್ತತಿ. ಅವಾಗ 3-3 ತಿಂಗಳು ಮರಿ ಇರ್ತತಿ. ಅದ್ ಹಾರ್ವೆಸ್ಟಿಂಗ್ ಆತ ಅನ್ನೋಕನ ಬರೇ ತಪ್ಪಲ ಹೊಡೆದ್ ಬಿಡ್ತೇವ್ರಿ. ಆಟೋಮೆಟಿಕ್ ಈ ಇದ್ ಮರಿ ತನ್ನ ತಾಯಿ ಗಿಡದ ರಸವನ್ನ ಹೀರ್ಕೆಸಿಂದ ಅದ್ ದೊಡ್ಡದಾಗ್ಬಿಡುತ್ತಾರ. ಈಗ ತಾಯಿ ಗಿಡವನ್ನ ಏನ್ ಮಾಡ್ತೀರಿ ನೀವು? ತಾಯಿ ಗಿಡ ಏನಿಲ್ಲ ಸರ್, ಅದನ್ನ ಕಟಿಂಗ್ ಏನ್ ಮಾಡ್ತಿರಲ್ಲ ಅಲ್ಲೇ ಬಿಟ್ಟು ಬಿಡ್ತಿರೋರಿ. ಅದನ್ನ ಮರಿ ಗಿಡ ಜಕ್ಕೊಂಡ್ ಕೆಸಿಂದ ಆಟೋಮೆಟಿಕ್ ಒಂದ್ 4-5 ತಿಂಗಳದಾಗ ತನ್ನಿಂತಾನ ಮುದ್ದೆಯಾಗಿ ಅದ್ರ ತನ್ನ ಶಕ್ತಿ ಕಳ್ಕೊಂಡ್ ಕೆಸಿಂದ ನೆಲಕ್ ಬಿದ್ದು ಬಿಡ್ತತಿ. ಅದನ್ನ ತೆಗೆದು ಒಂದ್ ಸಾಲಿಗೆ ಹಾಕಿಬಿಡ್ತೇವೆ ಅಷ್ಟೇ. ಅದನ್ನೇನಾದ್ರೂ ನೀವು ಗೊಬ್ಬರ ಅಂತ ಹೇಳಿ ಉಪಯೋಗ ಮಾಡ್ತಾ ಇದ್ರಿ? ಅದು ಗೊಬ್ಬರದ ನೋಡ್ ಸರ್, ಇದು ಬಹಳ ಮೇನ್ ಐತಿ. ಹೆಚ್ಚು ಕಡಿಮೆ ನೀವು ಒಂದ್ ಸಲ ಅದ ಬಾಳಿ ಬರ್ಲಿ ಬರ್ಲಾರ್ದ ಇರ್ಲಿ, 3 ವರ್ಷ ನೀವು ಬಾಳಿ ಬೆಳೆದಿದ್ದಾದ್ರ ಆ ತಪ್ಪಲನ್ನ ಅದ್ರದ ವೇಸ್ಟ್ ಏನ್ ಬರ್ತೈತಿ, ಬಾಳಿ ತಪ್ಪಲಾಗ್ಲಿ ಗೆಜ್ಜಾಗ್ಲಿ ಮರಿ ಆಗ್ಲಿ ಅದ್ರ ವೇಸ್ಟ್ ಏನ್ ಬರ್ತೈತಿ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿರ್ತೇವೆ. ಮತ್ತ 7-8 ತಿಂಗಳಾದ್ಮೇಲೆ 70-80% ತಿಪ್ಪಿ ಗೊಬ್ಬರನ ಆಲ್ರೆಡಿ ಇಡೀ ಹೊಲನ ತಿಪ್ಪಿ ಗೊಬ್ಬರ ಆಗತ್ತೆ, ಸಾವಯವ ಗೊಬ್ಬರ ಆಗತ್ತೆ. ಕೊಟ್ಟಿಗೆ ಗೊಬ್ಬರ ತರಕ್ಕಿಂತಲೂ ಮಿಗಿಲಾಗಿ ಆಗತ್ತ. ಒಂದ್ ಪೀಕನ್ನ ಒಂದ್ ಸಲ ನಾಟಿ ಮಾಡಿದ್ರೆ 3 ವರ್ಷ ತೆಗಿತೀವಿ ಪೀಕ್. 3 ವರ್ಷ ಆದ ಕೂಡಲೇನ ವಯಸ್ಸಾಗಿರ್ತತಿ, ಅಷ್ಟನುಕನ ಅದ್ರ ಏಜು ಕಳ್ಕೊಂಡಿರ್ತತಿ, ಅದ್ರ ಕ್ರಾಪ್ ನ ವ್ಯಾಲಿಡಿಟಿನು. ನಾನು 5 ವರ್ಷನೂ ಬೆಳೆದೀನಿ ಮತ್ತೆ, ಆದ್ರೆ ಎಲ್ಲಾರು 3 ವರ್ಷ ಬೆಳೆದಾರ, ನಾನು 5 ಪೀಕ್ನು ತೆಗೆದೀನಿ. ಮತ್ತ ನಾವು ಬಾಳಿ ತೆಗೆದ ಮೇಲ ಅದನ್ನ ಒಟ್ಟ ಸುಡುವಂಗಿಲ್ಲ, ಅದು ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ. ನಾವು ಬಾಳಿ ತೆಗೆದ್ಮೇಲೆ ತುಂಡು ತುಂಡು ಮಾಡಿ ಹಾಕ್ಬೇಕು. ಇತ್ತಿತ್ತಲಾಗಿ ಚಾಪ್ ಕಟ್ರ್ ಬಂದಾವ, ಚಾಪ್ ಕಟ್ರಲ್ಲೇ ಇದು ಮಾಡ್ಬೇಕು. ಆಮೇಲೆ ರೂಟ್ವೇಟರ್ ಮಾಡ್ಬೇಕು. ರೂಟ್ವೇಟರ್ ಮಾಡಿಕೇಶನ್ ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದ ಮೇಲೂ ಆಗ್ಲಿಲ್ಲ ಅಂದ್ರೆ ಸಿಂಗಲ್ ಪಾಲ್ ನೇಗಿಲಿ ಹೊಡೆದ್ ಕಟ್ರ್ ಹೊಡೆದ್ರ ಹೊಳೆ ನೀವು ಕಬ್ ಮಾಡಿದಾದ್ರೆ 1 ಎಕರೆಗೆ 100 ಟನ್ ಬೆಳಿಬಹುದು. ಅಷ್ಟು ಕೊಟ್ಟಿಗೆ ಗೊಬ್ಬರನ ಬಿಟ್ಟು ಹೋಗ್ಬಿಟ್ಟಿರ್ತದ ಬಾಳೆ. ನಮ್ಮ ಯುವಕರು, ಯುವ ಕೃಷಿಕರು ವಿಶೇಷವಾಗಿ ಇನ್ ಮೇಲೆ ಶುರು ಮಾಡಬೇಕು ಅನ್ನುವಂಥವ್ರು, ಎಲ್ಲಿ ನೀರಾವರಿ ವ್ಯವಸ್ಥೆ ಅದ ಅಂತವ್ರು ಬಾಳೆನೇ ಬೆಳೀರಿ ಅಂತ ಹೇಳಿ ನೀವು ಹೇಳ್ತೀರಿ? ಬಾಳಿನ ಬೆಳೀರಿ ಅಂತ 100-100 ಹೇಳ್ಬೋದು ಸರ. ಆದ್ರೆ ಈ ಕೊರೋನಾದಿಂತ ಈ ಒಮಿಕ್ರಾನ್ ಇಂಥವ್ ಏನಾದ್ರು ಜಡ್ ಬಂದು ಅಂದ್ರೆ ಅದಕ್ಕೆ ಯಾರು ಹೊಣೆಗಾರಲ್ಲ. ನಾಳೆ ಬಾಳೆ ಬೆಳೆಯೋದಲ್ಲ ನಮ್ಮ ಜೀವನೇ ವೈಭವದವು ಅಂತ ಜಡ್ ಬಂದವು. ಆದ್ರೆ ಬಾಳೆ ಬೆಳೆಯೋದು ಬಹಳ ಅಂದ್ರೆ ಬಹಳ ಸರಳ. ನೀವು ನಂಬಕಣ ಸಾಧ್ಯ ಇಲ್ಲ, ನೀವು ಅಷ್ಟು ದುಡ್ಡು ತಗೋಬಹುದು ಅದ್ರಲ್ಲಿ. ಮತ್ತೆ ಆರಾಮವಾಗಿ ಮಾಡಬಹುದು, ಖರ್ಚು ಕಡಿಮೆ ಲಾಭ ಜಾಸ್ತಿ, ಆರಾಮ್ ಇರುವಂತ ಪೀಕ. ಒಬ್ಬ ಆಫೀಸರ್ ಗತ್ಲೆ ಇರುವಂತ ಪೀಕ್ ಅಂದ್ರ ಬಾಳೆ. ಈಗ ಬಹಳ ಸರಳ ಐತಿ, ಬಹಳ ಆರಾಮದ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ನಿಮ್ಮ ದಿನಚರಿ ಹೆಂಗದ? 5:30 ಎತ್ತೇವ್ರಿ. ಎದ್ ಕೂಡ ಸ್ನಾನ ಗಿನ ಮಾಡ್ಲಿಕ್ಕೆ ಮುಂಜಾನೆ ಲೈಟ್ ಇದ್ದು ಅಂದ್ರೆ ಸೀದಾ ತೋಟಕ್ಕೆ ಹೋಗೇನೆ ಮುಂದೆ ಕೆಲಸ್ರಿ. ಲೈಟ್ ಇರ್ಲಿಲ್ಲ ಅಂದ್ರೆ 6-6:30 ಜಳಕ ಮಾಡಿ 7 ಗಂಟೆಗೆ ಊಟ ಮಾಡಿ ತೋಟಕ್ಕೆ ಹೋದೇವ್ ಅಂದ್ರೆ ಹೆಚ್ಚು ಕಡಿಮೆ ಯಾವ್ದೇ ಕೆಲಸ ಇರ್ಲಿಲ್ಲ ಅಂದ್ರೆ ಯಾವತ್ತು ಆಳುಗಳು ಇದ್ದೇ ಇರ್ತಾವ್ರಿ. ಒಂದ್ 5-6 ಆಳುಗಳು, ಹೆಣ್ಮಕ್ಳಂತರೂ ಅರವಿನೇ ಇರ್ತಾರ, ಗಂಡಾಳು ಒಂದ್ 3 ಮಂದಿ ಅರವಿ ಇರ್ತಾರ. ಅವ್ರ ಹಿಂದ ನಿಂತ ಕೇಸಿಂದ ಅಲ್ಲೇ ಆರಾಮವಾಗಿ ಇರ್ತೇವ್ರಿ. ಅವ್ರಿಗೆ ಹೇಳ್ಕೊತ ಮಾಡ್ಕೊತ ದಿನ ಇವ ದಿನಚರಿ ಕೆಲಸ. ಹೊಲ್ದಾಗ ಹೋಗುದ್ರಿ, ಹೊಲ್ಲಾಗ ಏನಿರ್ತಾವ ಅದನ್ನ ನೀಟಾಗಿ ಮಾಡಿಸೋದು ಅಷ್ಟೇ. ಅಂದ್ರೆ ಬಾಳೆ ಬೆಳೆದ್ರೆ ಏನು ಚಿಂತೆ ಇರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು? ಏನೇನು ಸರ, ಏನು ಚಿಂತೆ ಇರುದಿಲ್ಲ. ಒಂದ್ ವೇಳೆ ಚಿಂತೆದಿಂದ ಇದ್ರನು ಆಟೋಮೆಟಿಕ್ ನೀವು ಬಾಳ್ಯಾಗ ಹೋದ್ರ ಬಾಳಿ ಲಿಂಬಿ ಅರಿಶಿನ ಅಂದ್ರ ಇವು ಯಾವುದೇ ಒಂದು ದೇವಿ ಪೂಜೆ ಇರ್ಲಿ, ಒಂದು ದೇವಸ್ಥಾನ ಪೂಜೆ ಇರ್ಲಿ, ಒಂದು ಜಾತ್ರೆ ಕೇತ್ರಿಯಲ್ಲಿ ಇವು ಮೂಲ ಬೇಕತ್ತಾರಲ್ಲ ಅವ ಮೂಲ ಮುಂದಿಟ್ಟುಗಳೇ ಒಂದು ಸಿರಿ ಅನ್ನುವಂತದ ಒಂದು ಚಂದ ವೈಭವ ಅನ್ನುವಂತದ್ ಹೆಂಗ ಅನಿಸ್ತತಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಬಾಳೆ ಕೃಷಿ ಬಗ್ಗೆ ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? 9880423343. ಆತ್ಮೀಯರೇ, ಈರಣ್ಣ ಹಳ್ಳಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9840432343. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು, ಚರ್ಚೆ ಮಾಡಬಹುದು. ಒಳ್ಳೇದು ಈರಣ್ಣಹಳ್ಳಿಯವರೇ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ಯುವ ರೈತರಿಗೆ, ತಾವು ತಮ್ಮ ಬಾಳೆ ಬೆಳೆಯ ಎಲ್ಲ ಅನುಭವಗಳನ್ನು ತಿಳಿಸಿಕೊಟ್ಟಿದ್ದೀರಿ, ಮತ್ತೆ ಅವರಲ್ಲಿ ತಮ್ಮ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಿದ್ದೀರಿ. ಏನೇ ಮಾಡಿದ್ರು ಬಾಳೆ ಮಾಡಿದರೆ ನಮಗೆ ಸಾಕಷ್ಟು ಒಳ್ಳೆ ಉಜ್ವಲವಾದಂತಹ ಒಂದು ಭವಿಷ್ಯದ, ಅದನ್ನು ಮಾಡೋದ್ರಿಂದ ನಮ್ಮ ಬಾಳು ಬೆಳಗುತ್ತದೆ ಅನ್ನುವಂತಹ ಮಾತನ್ನ ಅಗದಿ ಆತ್ಮವಿಶ್ವಾಸದಿಂದ ತಾವೇನು ಹೇಳ್ತಾ ಇದ್ದೀರಿ. ಈ ಮಾತುಗಳು ನಿಜವಾಗಿ ನಮ್ಮ ಎಲ್ಲ ಕೃಷಿಕರ ಮೇಲೆ ಪ್ರಭಾವ ಬೀರೇ ಬೀರ್ತಾವ ಅಂತ ಹೇಳಿ ನಾವು ಅನ್ಕೋತೀವಿ, ಮತ್ತೆ ಆ ಭರವಸೆ ಕೂಡ ಅದ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾದ ಈರಣ್ಣಹಳ್ಳಿ ಅವರೊಂದಿಗೆ ಬಾಳೆ ಬೇಸಾಯ ಕುರಿತು ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೋಳಿ. ಈಗ ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಘಟಕರಿಂದ ಒಂದು ಜನಪದ ಗೀತೆ ಕೇಳೋಣಂತ. ಅಭ್ಯಾಸ ಮಾಡೋಣ, ಬನ್ನಿರೋ ಬನ್ನಿರೋ ಬನ್ನಿರೋ ಬನ್ನಿರೋ, ಬೇಸಾಯ ಮಾಡೋಣ, ಅಭ್ಯಾಸ ಮಾಡೋಣ, ಬನ್ನಿರೋ ಬನ್ನಿರೋ, ರಾಗಿಯ ಭತ್ತ ಜೋಳ ಹೊರೆಯ ಬೆಳೆಯಿರೋ ಬೆಳೆಯಿರೋ ನಾಟಿಯ ತಳಿಯ, ಬನ್ನಿರೋ ಬನ್ನಿರೋ ಬೇಸಾಯ ಮಾಡೋಣ, ಅಭ್ಯಾಸ ಮಾಡೋಣ, ಬನ್ನಿರೋ ಬನ್ನಿರೋ. ಬರಲೇಳು ಕಲ್ಲಿನ ಮಳೆಯಾಗಿ, ಕಲ್ಲಿನ ಮಳೆಯಾಗಿ ಕರ್ಣೆಯಲ್ಲಿ ಕಾಯುವಳು ತಾಯಿ ನಮ್ಮನ್ನ, ತಾಯಿ ನಮ್ಮನ್ನ ಕರ್ಣೆಯಲ್ಲಿ ಕಾಯುವಳು ತಾಯಿ ನಮ್ಮನ್ನ, ತಾಯಿ ನಮ್ಮನ್ನ ಕಾಯಿರೋ ಕಾಯಿರೋ, ಕಣ್ಣಾಗಿ ನೀರನ್ನ ಕಣ್ಣಾಗಿ ನೀರನ್ನ ಜಲವಾಗಿ ಹರಿವುದು ನಮ್ಮಯ ಪ್ರಾಣಾಯ, ಬನ್ನಿರೋ ಬನ್ನಿರೋ ಜ್ಞಾನ ಮಾಡೋಣ, ಗದ್ದೆ ಹತ ಮಾಡೋಣ, ಬನ್ನಿರೋ ಬನ್ನಿರೋ. ಹಸಿರಾಗಿ ಬಮ್ಮಾಲಿ ಲೋಕಾಗಿ ಜೀವಾವೋ, ಲೋಕಾದಿ ಜೀವಾವೋ, ಹಸಿರಾಗಿ ಬಮ್ಮಾಲಿ ಲೋಕಾದಿ ಜೀವಾವೋ, ಲೋಕಾದಿ ಜೀವಾವೋ, ಮೋಡಾದ ಚಪ್ಪರವು ನೆರಳಾಗಿ ಕಾಯಾಲಿ, ನೆರಳಾಗಿ ಕಾಯಾಲಿ, ಮೋಡಾದ ಚಪ್ಪರವು ನೆರಳಾಗಿ ಕಾಯಾಲಿ, ನೆರಳಾಗಿ ಕಾಯಾಲಿ, ಊರೂರು ಫಸಲೆಲ್ಲ ಹೂವಿನ ತೇರಾಗಿ, ಹೂವಿನ ತೇರಾಗಿ, ಊರೂರ ಫಸಲೆಲ್ಲ ಹೂವಿನ ತೇರಾಗಿ, ಹೂವಿನ ತೇರಾಗಿ, ನೆರೆಯಿರು ನೆರೆಯಿರು ಹೊಸದಾಗಿ ತೇರೇ, ಬನ್ನಿರೋ ಬನ್ನಿರೋ ಕಾಯ ಮಾಡೋಣ, ಕತ್ತೆ ಹತ ಮಾಡೋಣ, ಬನ್ನಿರೋ ಬನ್ನಿರೋ. ಮಣ್ಣೆಲ್ಲ ಹಾಡಾಗಿ ಮನ ತುಂಬಿ ಆಡಾಲಿ, ಮನ ತುಂಬಿ ಆಡಾಲಿ, ಮಣ್ಣೆಲ್ಲ ಹಾಡಾಗಿ ಮನ ತುಂಬಿ ಆಡಾಲಿ, ಮನ ತುಂಬಿ ಆಡಾಲಿ, ಹಾಡಿರೋ ಬದುಕೆಲ್ಲ ಜೋಕಾಲಿ, ಬದುಕೆಲ್ಲ ಜೋಕಾಲಿ, ಹಾಡಿರೋ ಹಾಡಿರೋ ಬದುಕೆಲ್ಲ ಜೋಕಾಲಿ, ಬದುಕೆಲ್ಲ ಜೋಕಾಲಿ, ಮಣ್ಣಿನ ಮಕ್ಕಳ ಕನಸೆಲ್ಲ ಕೈಗೂಡಿ, ಕನಸೆಲ್ಲ ಕೈಗೂಡಿ, ಮಣ್ಣಿನ ಮಕ್ಕಳ ಕನಸೆಲ್ಲ ಕೈಗೂಡಿ, ಕನಸೆಲ್ಲ ಕೈಗೂಡಿ, ಹಸನಾಗಿ ಮಾಡಿರೋ ಬಾಳಿನ ಬಾಳನ್ನು, ಬನ್ನಿರೋ ಬನ್ನಿರೋ ಸಾಯ ಮಾಡೋಣ, ಕತ್ತೆ ಹತ ಮಾಡೋಣ, ಬನ್ನಿರೋ ಬನ್ನಿರೋ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ಈಗ ಶಂಭುಲಿಂಗವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಇನ್ನೊಂದು ಜನಪದ ಗೀತೆ ಕೇಳೋಣಂತ. ಕಟ್ಟಿನವನಾಡಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಆಡ ಕಟ್ಟಿನವನಾಡಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವ ಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವ ಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವ ಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಈ ಮರವ ಕಡಿಯಬೇಡ ಈ ಮರವ ಕಡಿಯಬೇಡ, ನೀನು ಸಸಿಯ ಬೆಳೆಸಿ ನೋಡ ನೀನು ಸಸಿಯ ಬೆಳೆಸಿ ನೋಡ, ಸಸಿಯ ಬೆಳೆಸಿ ನೋಡ ನೀನು ಸಸಿಯ ಬೆಳೆಸಿ ನೋಡ. ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಕೆಳಗೆ ಸಾರ ಸೇರಿಸಣ್ಣ ಕೆಳಗೆ ಸಾರ ಸೇರಿಸಣ್ಣ, ಮಳೆಗೆ ಜೀವ ಕೊಡುವ ಗಣ್ಣ ಮಳೆಗೆ ಜೀವ ಕೊಡುವ ಗಣ್ಣ ಮಳೆಗೆ ಜೀವ ಕೊಡುವ